ಈ ಕಳೆದ 30-40 ದಿವಸವರೆಗೆ ಈಗಾಗಲೇ, ಯಾಕಂದ್ರೆ ನಮ್ಮ ಕಸಬಾ ಹೋಬಳಿಯಲ್ಲಿ ಬೇಗನೆ ನಮ್ಮ ಭತ್ತದ ಸಸಿ ಮಡಿಗಳು ಅಲ್ಲಿ ನೀರಾವರಿ ಇರೋದ್ರಿಂದ ರೈತ ಬಾಂಧವರು ನಮ್ಗೆ ಅರ್ಜೆಂಟ್ ಬೇಕು ಅಂತ ಹೇಳಿದ್ದಕ್ಕೆ ನಾವು ಕೂಡ್ಲೇ ನಮ್ಮ ಭತ್ತದ ತಳಿಗಳನ್ನು ಅವರಿಗೆ ತರಿಸಿ ಒಂದು 40 ದಿವಸ ಮುಂಚೆನೇ ಹೊಸಪೇಟೆ ಹೋಬಳಿಯಲ್ಲಿ ವಿತರಣೆ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ಇನ್ನೂ ಇತರ ಎಲ್ಲ ನಮ್ಮ 3 ಬೇರೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲೂ ನಾನು ಈಗಾಗಲೇ ತಿಳಿಸಿದಂತೆ ಎಲ್ಲ ರಿಯಾಯಿತಿ ದರದಲ್ಲಿ ವಿವಿಧ ತಳಿಗಳ ಬಿತ್ತನೆ ಬೀಜಗಳು ಲಭ್ಯ ಇದಾವೆ. ರೈತ ಬಾಂಧವರು ಆ ಬಿತ್ತನೆ ಬೀಜಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಪಡೆದುಕೊಳ್ಬೇಕು. ಇದು ಈಗ ನಿಮ್ಮ ಕೃಷಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಗಳಿವೆ, ಅವುಗಳ ವ್ಯಾಪ್ತಿಯಲ್ಲಿ ನಮ್ಮ ಹೊಸಪೇಟೆ ಮತ್ತು ಕಂಪ್ಲಿ ಒಟ್ಟಾಗಿ ನಮ್ಮ ಗುರಿ ಏನಿದೆ 37,140 ಹೆಕ್ಟರ್ ಗುರಿ ಇದೆ ಒಟ್ಟಾಗಿ. ಇದರಲ್ಲಿ ಹೊಸಪೇಟೆ ತಾಲೂಕು ಬಂತು, ಕಂಪ್ಲಿ ತಾಲೂಕು ಬಂತು. ಸೊ ಇಷ್ಟು ನಮ್ದು ವಾರ್ಷಿಕ ಗುರಿ ಇದೆ ಮುಂಗಾರು. ಇದರಲ್ಲಿ ಈಗಾಗಲೇ ಅದರಲ್ಲಿ ಏನಾಗುತ್ತೆ ಅಂದ್ರೆ 21,000 ಹೆಕ್ಟರ್ನಷ್ಟು ಭತ್ತದ ಏರಿಯಾ ಇರಿಗೇಟೆಡ್ ಕಂಪ್ಲಿ ಏರಿಯಾ ಎಲ್ಲ ಬರುತ್ತೆ. ಇನ್ನು ಉಳಿದ ಜಮೀನಿನಲ್ಲಿ ನಮ್ಮ ಮಳೆ ಆಶ್ರಿತ ಬೆಳೆಗಳಾಗಿರ್ತಕ್ಕಂತ ಸೂರ್ಯಕಾಂತಿ ಇರ್ಬೋದು, ಮೆಕ್ಕೆಜೋಳ, ಜೋಳ, ಆಮೇಲೆ ತೊಗರಿ, ಈ ತರ ಒಂದು ರೈತರು ಹಾಕ್ತಾರೆ. ಈಗ ಈ ಒಂದು 37,000 ಏನು ನಮ್ಮ ಗುರಿ ಇದೆ ಅದಕ್ಕೆ ಇಲ್ಲಿವರೆಗೆ ನಮಗೆ 4,800 ಹೆಕ್ಟರ್ ಬಿತ್ತನೆ ಆಗಿದೆ ವಿವಿಧ ಹೋಬಳಿಗಳಲ್ಲಿ ಆಗಿದೆ. ಮತ್ತು ಅದರ ತಕ್ಕಂಗೆ ನಮ್ಮ ಮುಂಗಾರಿನ ಮಳೆ ಕೂಡ ಬಂದಿದೆ, ಚೆನ್ನಾಗಿ ಆಗಿದೆ. ಆಮೇಲೆ ಇನ್ನೊಂದು ಹೇಳೋದು ಬರಲಿಲ್ಲ, ನಾವು ಈ ರೈತ ಸಂಪರ್ಕ ಕೇಂದ್ರವನ್ನು ಹೊರತುಪಡಿಸಿ ಉಪ ಕೇಂದ್ರಗಳನ್ನು ಮಾಡಿದ್ದೇವೆ. ಉಪ ವಿತರಣೆ ಅಂದರೆ ಒಂದು ಬೀಜ ವಿತರಣೆ ಕೇಂದ್ರಗಳನ್ನು ಮಾಡಿದ್ವಿ. ಮರಿಯಮ್ನಹಳ್ಳಿ ಒಂದು ನಮ್ಮ ಹೋಬಳಿಯಲ್ಲಿ, ಒಂದು ನಾಗಲಾಪುರ ಮತ್ತು ಚಿಲಕನಟ್ಟಿಯಲ್ಲಿ ಇದೆ. ರೈತರಿಗೆ ದೂರ ಆಗಬಾರ್ದು, ಸನೆಯಲ್ಲಿ 5-6 ಕಿಲೋಮೀಟರ್ನಲ್ಲಿ ಬೀಜ ವಿತರಣೆ ಆಗಲಿ, ದೂರ ಬಂದು ಅವರಿಗೆ ಖರ್ಚು ವೆಚ್ಚ ಜಾಸ್ತಿ ಬರಬಾರ್ದು. ಉಪ ಕೇಂದ್ರಗಳನ್ನು ಕೂಡ ಅದು ತಾತ್ಕಾಲಿಕವಾಗಿರುತ್ತದೆ, ಕೋವಿಡ್ ಇರೋದರಿಂದ ಸ್ವಲ್ಪ ಅನುಕೂಲ ಇರಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಕಮಲಾಪುರ ಒಂದು ಹೋಬಳಿಯಲ್ಲಿ ಒಂದು ಗಾದಿಗನೂರ್ ಅಂತಿದೆ, ಅಲ್ಲಿ ಒಂದು ಉಪಕೇಂದ್ರ ಕೂಡ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದೆ. ನಾವು ಕೆಲವು ಕಡೆಗೆ ಬೀಜಕ್ಕಾಗಿ ಹೆಚ್ಚಿನ ಬೇಡಿಕೆ ಬರ್ತದೆ, ಯಾಕೆ ಈ ಸಮಸ್ಯೆಗಳು ಬರ್ತಾ ಇದೆ, ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇಲಾಖೆ ಯಾವ ರೀತಿ ಸಜ್ಜಾಗಿ? ನಮಗೆ ಈ ವರ್ಷ ಆ ತರ ಯಾವುದು ನನ್ನ ಒಂದು ಏನು ವ್ಯಾಪ್ತಿ ಇದೆ ಹೊಸಪೇಟೆ ಮತ್ತು ಕಂಪ್ಲಿ ವ್ಯಾಪ್ತಿಯಲ್ಲಿ ಈ ತರ ಇಲ್ಲಿವರೆಗೆ ಯಾವುದೇ ಬಿತ್ತನೆ ಬೀಜದ ಸಲುವಾಗಿ ಸೂರ್ಯಕಾಂತಿ ಇರಲಿ, ಸ್ವಲ್ಪ ಸೂರ್ಯಕಾಂತಿ ಬೀಜದ ಸ್ವಲ್ಪ ಕೊರತೆ ಇತ್ತು, ಕೊರತೆ ಇತ್ತು ಹೊರತು ಕಂಪ್ನಿಯಿಂದ ನಮಗೆ ಬರೋದು ಲೇಟ್ ಆಗಿತ್ತು ಕೊರೋನಾ ಇರೋದ್ರಿಂದ ಸ್ವಲ್ಪ ಕಂಪ್ನಿಯಿಂದ. ಬಟ್ ಈಗ ಸದ್ಯ ಸಾಕಷ್ಟು ನಮಗೆ ಏನು ರೈತ ಬಾಂಧವರ ಅವ್ರ ಬೇಡಿಕೆ ಇದೆ ಅದರ ತಕ್ಕಾಗೆ ನಮ್ಮ ಹತ್ರ ಬೀಜ ದಾಸ್ತಾನು ಇದೆ. ಒಂದು ಕೃಷಿಕರು ಅಥವಾ ನಮ್ಮ ರೈತರು ವೈಜ್ಞಾನಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿಯಲ್ಲಿ ಹೆಚ್ಚು ತೊಡಗಿಕೊಳ್ತಾ ಇಲ್ಲ, ಅಂದ್ರೆ ಮಣ್ಣಿನ ಬಗ್ಗೆ ತಿಳುವಳಿಕೆ, ಮಣ್ಣಿನ ಗುಣಮಟ್ಟದ ಬಗ್ಗೆ ತಿಳುವಳಿಕೆ, ಹವಾಮಾನ ವೈಪರೀತ್ಯಗಳ ಬಗ್ಗೆ ತಿಳುವಳಿಕೆ, ಇವುಗಳ ಕೊರತೆ ಇರೋದ್ರಿಂದ ಅವ್ರಿಗೆ ಹೆಚ್ಚು ವೆಚ್ಚದಾಯಕವಾಗುವ ಸಾಧ್ಯತೆಗಳಿರ್ತವೆ. ಈ ನಿಟ್ಟಿನಲ್ಲಿ ಇಲಾಖೆಗಳನ್ನ ಯಾವ ರೀತಿ ತೊಡಗಿಸಿಕೊಳ್ತದೆ? ಬಹಳ ಒಂದು ಉತ್ತಮ ಪ್ರಶ್ನೆಯನ್ನು ಕೇಳಿದಿರಿ. ಯಾಕಂದ್ರೆ ಈ ಒಂದು ಉದ್ದೇಶಕ್ಕೋಸ್ಕರನೇ ಇವತ್ತು ನಾವು ಈ ಕೃಷಿ ಅಭಿಯಾನ ಕೂಡ ಒಂದು ಸ್ಟಾರ್ಟ್ ಮಾಡಿದೀವಿ. ಈ ಕೃಷಿ ಅಭಿಯಾನದ ಮೂಲ ಉದ್ದೇಶನೇ ಬರ್ತಕ್ಕಂಥ ಕೀಟ ರೋಗಗಳು ಮತ್ತು ಅವರಿಗೆ ಮಣ್ಣು ಆರೋಗ್ಯದ ಬಗ್ಗೆ ಒಂದು ತಿಳುವಳಿಕೆ ಕೊಡೋದಿರ್ಬೋದು, ಆಮೇಲೆ ಈ ಬೀಜೋಪಚಾರವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ಬೋದು. ಈಗ ನಾವು ನೋಡಿ ನಿನ್ನೆ ಮೊನ್ನೆ ಕಂಪ್ಲಿನಲ್ಲಿ ಅಲ್ಲಿ ಸ್ವಲ್ಪ ನಮ್ಮ ಮೆಕ್ಕೆಜೋಳಕ್ಕೆ ನಮ್ದು ಹಸಿರು ಹುಳ ಏನಂತಾರೆ ಹಿಲೋತಿಸು ಅದು ಬಹಳ ತೊಂದರೆ, ಸೈನಿಕ ಹುಳದ್ದು ತೊಂದರೆ ಇದೆ. ನಾವು ಈಗಲೇ ಅದನ್ನು ನಿಯಂತ್ರಣ ನಾವು ಬೀಜೋಪಚಾರ ಮಾಡೋದ್ರಿಂದ ಒಂದು 30-40% ನಷ್ಟು ಏನು ಮುಂದೆ ಅದು ಅನಾಹುತ ಮಾಡ್ತದೆ ಸುಳಿನಲ್ಲಿ ಸೇರಿಬಿಟ್ಟು ಅದನ್ನು ತಡೆಗಟ್ಟಲು ನಮ್ಮ ಈ ಒಂದು ಕೃಷಿ ಅಭಿಯಾನದ ಮೂಲಕ ಮತ್ತು ನಮ್ಮ ಎಲ್ಲ ರೈತ ಸಂಪರ್ಕಗಳಲ್ಲಿ ಕರಪತ್ರಗಳನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೂಡ ರೈತರಿಗೆ ತಿಳಿಸ್ತಾ ಇದ್ದೀವಿ. ಹಿಂದೆ ನಾನು ಚಿಕ್ಕವನಿದ್ದಾಗ ಇಲಾಖೆಯಿಂದನೇ ಅವ್ರಿಗೆ ಅಂದ್ರೆ ವಿಡಿಯೋಗಳನ್ನೆಲ್ಲ ತೋರಿಸೋದು ಇಂಥದ್ದೆಲ್ಲ ಮಾಡ್ತೀವಿ. ಈಗ ಯಾವ ರೀತಿ ಅವ್ರಿಗೆ ಜಾಗೃತಿ ಮೂಡಿಸೋದಕ್ಕೆ ನೀವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀರಿ? ಹಳ್ಳಿ ಹಳ್ಳಿಗಳಲ್ಲಿ ರೈತರನ್ನ ಹೇಗೆ ಮೊಬಿಲೈಸ್ ಮಾಡ್ತೀವಿ? ಇದರ ನಿಮಿತ್ತ ನಮ್ಮ ಇಲಾಖೆಯಿಂದ BTM ATM ಅಂತ ಇದ್ದಾರೆ, ಅವರು ಒಂದು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಸಲುವಾಗಿ ಈ ಭಿತ್ತಿ ಪತ್ರಗಳನ್ನು ಕೊಡೋದಾಗ್ಲಿ, ಈ ಒಂದು ಸಂಬಂಧಪಟ್ಟ ರೋಗಕ್ಕೆ ಸಂಬಂಧಕ್ಕಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ಆಗಲಿ, ಅವರು ಪ್ರತಿ ಹಳ್ಳಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ರೈತರನ್ನು ಸಂಪರ್ಕಿಸಿ ತರಬೇತಿಗಳನ್ನು ಅವರಿಗೆ ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಡೋದಕ್ಕೆ ಅವರು ಇದ್ದಾರೆ. ಪ್ರತಿಯೊಬ್ಬರು ಅವರು ಪ್ರತಿಯೊಂದು ಹಳ್ಳಿಗೆ ರೈತರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈಗ ಬೆಳೆ ಸಮೀಕ್ಷೆ ಈಗಾಗಲೇ ಆರಂಭವಾಗಿದೆ, ಓಕೆ, ಎರಡು ಕಳೆದ ವರ್ಷಗಳಿಂದಲೂ ಆರಂಭವಾಗಿದೆ. ನಿಮ್ಮ ಹೊಸಪೇಟೆ ವ್ಯಾಪ್ತಿಯ ಬೆಳೆ ಸಮೀಕ್ಷೆ ಯಾವ ಪ್ರಮಾಣದಲ್ಲಿ ಆಗಿದೆ, ಸಂಪೂರ್ಣವಾಗಿದೆ? ರೈತರು ಇದಕ್ಕೆ ಒಗ್ಗಿಕೊಂಡಿದ್ದಾರೆ, ಆಧುನಿಕ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಂಡು ಬೆಳೆ ಸಮೀಕ್ಷೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ, ಅದರ ಲೆಕ್ಕಾಚಾರಗಳು ನಿಮಗೆ ಸರಿಯಾಗಿ ಬರ್ತಾ ಇದಾವೆ? ಹೋದ ವರ್ಷನೇ ನಮ್ಮ ಸಚಿವರು ರೈತರಿಂದನೇ ಬೆಳೆ ಸಮೀಕ್ಷೆ ಆಗಬೇಕಂತಕ್ಕಂಥ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಪ್ರಕಾರವಾಗಿ ರೈತರು ಮತ್ತು ನಮ್ಮ ಏನು ಪಿ ಆರ್ ಅಂತ ಏನು ಹೇಳ್ತೀವಿ, ನಮ್ಮ ಒಂದು ಪ್ರೈವೇಟಲ್ಲಿ ರೆಸಿಡೆನ್ಷಿಯಲ್ ಒಬ್ಬರು ಹುಡುಗರು ಇರ್ತಾರೆ, ಅವರ ಒಂದು ಸಹಕಾರದೊಂದಿಗೆ ಲಾಸ್ಟ್ ಇಯರ್ ಏನು ಹೊಸ ಟೈಪ್ ನಮ್ಮ ಮಾನ್ಯ ಸಚಿವರು ಕೇಂದ್ರದಿಂದ ನಮ್ಮ ಸೂಚನೆ ಕೊಟ್ಟರು, ಆ ಪ್ರಕಾರ 100% ನಮ್ಮದೊಂದು ಲಾಸ್ಟ್ ಇಯರ್ ಬೆಳೆ ಸಮೀಕ್ಷೆ ಕಂಪ್ಲೀಟ್ ಆಗಿದೆ. ಬೆಳೆ ಸಮೀಕ್ಷೆಯಿಂದ ರೈತರಿಗೆ ಉಪಯೋಗನಾ, ಇಲಾಖೆಗೆ ಉಪಯೋಗನಾ, ಯಾರಿಗೆ ಉಪಯೋಗ? ಇಲ್ಲ, ರೈತನಿಗೆ ಇಲಾಖೆಗೆ ಏನು ಇಲ್ಲ, ರೈತನಿಗೆ ತಾನು ಬೆಳೆದಿರ್ತಕ್ಕಂಥ ಬೆಳೆ ಅದಕ್ಕೆ ಮುಂದೆ ಮಾರ್ಕೆಟ್ನಲ್ಲಿ ಅವನಿಗೆ ಆ ಸಮೀಕ್ಷೆಯಿಂದ ಇದಕ್ಕೆ ನನಗೆ ಎಷ್ಟೊಂದು ರೇಟ್ ತಗೋಬಹುದು, ಆಮೇಲೆ ಇದರಿಂದ ನನಗೆ ಈ ಬೆಳೆನ ಬೆಳಿಬೇಕೋ ಬೇಡ ಅಂತಕ್ಕಂಥ ಒಂದು ಎಲ್ಲ ಒಂದು ಅರಿವು ಅವನಿಗೆ ಬರ್ತದೆ ಈ ಸಮೀಕ್ಷೆಯಿಂದ. ಆದರೂ ಪ್ರತಿ ವರ್ಷ ರೈತರು ಬೆಲೆ ಸಮಸ್ಯೆನೆ ಇದಕ್ಕೆ ಇಲಾಖೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿರುತ್ತೆ? ಮೆಕ್ಕೆಜೋಳ ಬೆಳೀತಾರೆ, ಶೇಂಗಾ ಬೆಳೀತಾರೆ, ಬೆಲೆ ಏರುಪೇರಾಗುವ ಸಾಧ್ಯತೆಗಳು, ಇಲಾಖೆ ಇದನ್ನ ಮುಂದಾಲೋಚನೆ ಇಟ್ಕೊಂಡು ಏನ್ ಮಾಡ್ತೀವಿ? ಈಗ ತಾವು ಏನು ಕೇಳಿದ್ರಿ, ಈ ಒಂದು ಬೆಲೆ ಅನ್ನೋದು ಏನಿದೆ ನಮ್ಮ ಇಲಾಖೆ ವ್ಯಾಪ್ತಿಗೆ ಅಷ್ಟು ಬರೋದಿಲ್ಲ. ನಮ್ದೇನಂದ್ರೆ ರೈತರು ಈಗ ಯೂಶಲಿ ನೋಡಿ ಒಂದು ಹೇಳ್ತೀನಿ, ನಮ್ದೇ ಇದೇ ತಾಲೂಕಿನಲ್ಲಿ ಲಾಸ್ಟ್ ಇಯರ್ ಹತ್ತಿ ಬೆಳೆಯನ್ನು ಬಹಳಷ್ಟು ರೆಕಮೆಂಡ್ ಮಾಡ್ತಿದ್ರು, ಸನ್ಫ್ಲವರ್ಗೆ ಈ ಬಾರಿ ಒಳ್ಳೆ ರೇಟ್ ಇರೋದ್ರಿಂದ ಆ ಬೆಳೆಯನ್ನು ಚೇಂಜ್ ಮಾಡಿ ಸನ್ಫ್ಲವರ್ಗೆ ಹೋಗ್ತಾ ಇದಾರೆ ಜನ. ಇದ್ರ ಉದ್ದೇಶ ಏನು, ಅದಕ್ಕೆ ಒಳ್ಳೆ ರೇಟ್ ಇದೆ ಅಂತ. ಮಾರ್ಕೆಟಿಂಗ್ ರೇಟು ನಾವು ಇಲಾಖೆಯಿಂದ ಯಾವ್ದನ್ನು ಮಾನಿಟರ್ ಮಾಡಲ್ಲ, ಅದಕ್ಕಾಗಿ ಎ ಪಿ ಎಂ ಸಿ ಇಲಾಖೆ ಇದೆ, ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅದರದ್ದು ಪಾತ್ರ ಇರ್ತದೆ. ಅದ್ರ ಪ್ರಕಾರ ನಮ್ಮ ರೈತ ಬಾಂಧವರು ಅವ್ರಿಗೆ ಯಾವ್ದು ಹೆಚ್ಚಿಗೆ ರೇಟ್ ಸಿಕ್ಕದೆ ಅದು ಮಾಡ್ತಾರೆ, ಅದರಲ್ಲಿ ನಮ್ದೇನಷ್ಟು ಪಾತ್ರ ಬರಲ್ಲ ರೇಟಿನಲ್ಲಿ. ಸರ್, ಈಗ ಮಣ್ಣಿನ ಪರೀಕ್ಷೆಗೆ ಹೆಚ್ಚು ಅಗತ್ಯ ಇದೆ, ಯಾಕಂದ್ರೆ ಮಣ್ಣಿನ ಗುಣಮಟ್ಟ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಅಗತ್ಯವಾಗಿ. ಇಲಾಖೆ ಮಣ್ಣು ಪರೀಕ್ಷೆಗೆ ಯಾವ ರೀತಿ ಕಾರ್ಯಕ್ರಮ ತಿಳಿದಿದೆ? ನಿಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಮಣ್ಣು ಪರೀಕ್ಷೆಯ ಪ್ರಮಾಣ ಎಷ್ಟು ಪ್ರಮಾಣದಲ್ಲಾಗಿದೆ? ರೈತರು ಹೇಗೆ ಸ್ಪಂದಿಸ್ತಾ ಇದ್ದಾರೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಒಂದು ಕಾರ್ಯಕ್ರಮ ಸಲುವಾಗಿನೆ ಮೊನ್ನೆ ನಮ್ಮ 20 ಮತ್ತು 21ನೇ ಸಾಲಿನಲ್ಲಿ ತಮಗೂ ಗೊತ್ತಿರೋಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರು ಕೃಷಿ ಸಂಜೀವಿನಿ ಅಂತ ನಮ್ಮ ವಾಹನಗಳನ್ನು ಕೊಟ್ಟಿದ್ದಾರೆ ನಮಗೆ ಇದೇ ಒಂದು ಕೆಲಸಕ್ಕೆ. ಕೃಷಿ ಸಂಜೀವಿನಿ ವಾಹನಗಳನ್ನು ನಮ್ಮ ಉಪವಿಭಾಗ ನಮ್ಮ ಉಪಕೃಷಿ ನಿರ್ದೇಶಕರ ವ್ಯಾಪ್ತಿಗೆ 4 ತಾಲೂಕು 5 ತಾಲೂಕು ಬರ್ತದೆ ಒಂದು ವಾಹನ ಇದೆ. ಈ ವಾಹನ ಪ್ರತಿಯೊಂದು ಹಳ್ಳಿಗೆ ಇದರ ಕೆಲಸನೇ, ಅದರ ಜೊತೆಗೆ ಲ್ಯಾಬ್ ಕೂಡ ಇದೆ. ಆ ವಾಹನಕ್ಕೆ ಲ್ಯಾಬು ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥ ಮಣ್ಣು ಮತ್ತು ನೀರು ಎರಡನ್ನೂ ಪರೀಕ್ಷೆ ಮಾಡ್ತಕ್ಕಂಥ ಸವಲತ್ತನ್ನು ಹೊಂದಿದೆ. ದಯವಿಟ್ಟು ರೈತ ಬಂದವರು ನಮ್ಮ ಅದಕ್ಕೆ ನಮ್ಮ ಏನು ಕೃಷಿ ಸಂಜೀವಿನಿ ವಾಹನ ಬಂದಾಗ ತಾವು ಅದನ್ನು ಅಪ್ರೋಚ್ ಮಾಡಿ ಸಮಸ್ಯೆ ಇದ್ದರೆ, ಮಣ್ಣಿನ ಸಮಸ್ಯೆಗಳು, ಬೆಳೆ ಬರ್ತಾ ಇಲ್ಲ ಅಥವಾ ನಮಗೆ ಹೋದ ಸಲಕ್ಕಿನ ಬೆಳೆ ಕಡಿಮೆ ಆಗ್ತಾ ಇದೆ ಅಂದರೆ ಏನಾದರೂ ಕೊರತೆ ಇರ್ತದೆ, ಪೌಷ್ಟಿಕಾಂಶಗಳ ಕೊರತೆ ಇರ್ತದೆ ಮಣ್ಣಿನಲ್ಲಿ ಮತ್ತು ಏನೋ ನಿಮ್ಮ ಸಮಸ್ಯೆ ಆಗಿರ್ತದೆ ಅಥವಾ ನೀರನ್ನು ಕೂಡ ತಾವು ರೈತ ಬಾಂಧವರು ಎರಡನ್ನೂ ತಾವು ಎಲ್ಲಿ ಸಮಸ್ಯೆ ಇದ್ರೂ ಕೂಡ ನಮ್ಮ ಕೃಷಿ ಸಂಜೀವಿನಿ ವಾಹನವನ್ನು ಸದುಪಯೋಗಪಡಿಸಿಕೊಂಡು ಆ ಟೆಸ್ಟನ್ನು ಮಾಡ್ಕೋಬೇಕು ಅಂತ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ. ರೈತ ಕೃಷಿ ಸಂಜೀವಿನಿ ವಾಹನ ಸಂಚಾರದ ವೇಳಾಪಟ್ಟಿ ರೈತರಿಗೆ ಗೊತ್ತಿರಲಿಲ್ಲ, ಇದಕ್ಕಾಗಿನೇ ಒಂದು ಪ್ರತ್ಯೇಕ ಒಂದು ವಿಂಗ್ ಇದೆ, ಅದಕ್ಕೊಬ್ರು ಟೆಸ್ಟ್ ಮಾಡೋರು ಇರ್ತಾರೆ. ಆ ವಾಹನದ 1 ತಿಂಗಳಿಗೆ ಅದೇನು ಒಂದು ವಾರಕ್ಕೆ ಯಾವ್ಯಾವ ತಾಲೂಕಿಗೆ ಅಂತ ಫಿಕ್ಸ್ ಮಾಡ್ತಾರೆ, ಆ ತಾಲೂಕಿನಲ್ಲಿ ಯಾವ್ಯಾವ ಊರಂತ ಈ ಮುಂದಿನ ದಿನಗಳಲ್ಲಿ ಆ ಒಂದು ಪಾಂಪ್ಲೆಟ್ ಅನ್ನು ಮಾಡಿಸಿ ನಾ ರೈತ ಬಂದವರಿಗೆ ಅದು ಇಂಥ ದಿವಸ ಇಂಥಲ್ಲಿ ಬರುತ್ತೆ ಅಂತಕ್ಕಂಥ ತಿಳಿಸ್ತೇನೆ. ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಮಣ್ಣಿನ ಪರೀಕ್ಷೆ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ? 60% ಮಣ್ಣಿನ ಟೆಸ್ಟಿಂಗ್ ಆಗಿದೆ. ಅದನ್ನು ಉಪಯೋಗ ಪಡೆದುಕೊಂಡು ನಮ್ಮ ಲಾಸ್ಟ್ ಇಯರ್ ನಮ್ಗೆ ಒಳ್ಳೆ ಇಳುವರಿ ಕೂಡ ಬಂದಿದೆ. ಸೊ ಮಣ್ಣಿನ ಪರೀಕ್ಷೆಯನ್ನ ಲಾಭವನ್ನು ರೈತರು ಪಡೆದುಕೊಂಡಿದ್ದಾರೆ, ಉತ್ಪಾದನೆಯನ್ನು ಕೂಡ ಚೆನ್ನಾಗಿ ಬಂದಿದೆ. ಈಗ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ರೈತರೇ ಆಗಿರ್ಬೋದು, ಹಿಂದೆ ಅವರು ನಂಬಿಕೊಂಡಿರ್ತಕ್ಕಂಥದ್ದು ಬಹು ಬೆಳೆ ಕಥೆ, ಹೌದು, ಎಕಡೆ ಸಾಲು ಕೃಷಿ ಅಭಿಯಾನ ಅಂತಕ್ಕಂಥ, ಅಂದ್ರೆ ಏಕ ಬೆಳೆಯನ್ನು ಬೆಳೆಯೋದ್ರಿಂದ ಮಣ್ಣಿನ ಸಾರವು ಹಾಳಾಗ್ತದೆ, ರೈತರಿಗೂ ಹೆಚ್ಚು ಹೊರೆಯಾಗುವ ಸಾಧ್ಯತೆಗಳಿರ್ತವೆ. ಈ ಎಕಡೆ ಸಾಲು ಕೃಷಿ ಪದ್ಧತಿಯನ್ನ ಉತ್ತೇಜನಗೊಳಿಸೋದಕ್ಕೆ ಇಲಾಖೆ ಮುಂದೆ ಬರ್ತಾ ಇದೆಯಾ, ಅಥವಾ ಇದರಿಂದ ರೈತರಿಗೆ ಹೆಚ್ಚಿನ ಹಣಕಾಸಿನ ನೆರವು ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ರೈತರು ಏಕ ಬೆಳೆ ಪದ್ಧತಿಗೆ ಹೋಗ್ತಾ ಇದ್ದಾರೆ, ಅದು ಅವ್ರಿಗೆ ಯಾವ್ದು ಸೂಕ್ತ ಅಂತೀರಾ? ಭವಿಷ್ಯದ ದೃಷ್ಟಿಯಿಂದಲೂ ಸಹಿತ ನಾವು ಯಾವ್ದನ್ನ ಸರಿ ಅಂತ ಅನ್ಸ್ಕೊಳ್ಬೇಕು? ಈ ಒಂದು ದೃಷ್ಟಿಯಿಂದ ತಾವೇನ್ ಕೇಳಿದ್ರಿ, ನಮ್ಮ ಇಲಾಖೆಯಿಂದ ಒಂದು ಯೋಜನೆ ಇದೆ, NFSM ಅಂತ, ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತ ಇದೆ. ಈ ಒಂದು ಯೋಜನೆಯಲ್ಲಿ ನಮ್ಮ ಈ ಹೊಸಪೇಟೆ ಮತ್ತು ಕಂಪ್ಲಿ ತಾಲೂಕು ಎರಡರ ನಡುವೆ ತೊಗರಿ ಕಿಟ್ಗಳನ್ನು ಫ್ರೀಯಾಗಿ 4 ಕೆಜಿ ಕಿಟ್ಗಳನ್ನು ಕೊಡ್ತಾ ಇದ್ದೇವೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ. ಇದರ ಉದ್ದೇಶ ಇಷ್ಟೇ, ನಾನು ಈ ಮೆಕ್ಕೆಜೋಳ ಬೆಳೆ ಫುಲ್ ಹಾಕ್ತಾರೆ, ಮೆಕ್ಕೆಜೋಳ ಬೆಳೆಗೆ ನಮಗೆ ಬರ್ತಕ್ಕಂಥ ಮೂಲ ರೋಗನೇ ಸೈನಿಕಗಳು, ಈ ಸೈನಿಕಗಳನ್ನ ನೀವು 4 ಸಾಲು 5 ಸಾಲು ಒಂದು ಮೆಕ್ಕೆಜೋಳಿಗೆ 1 ಅಥವಾ 2 ಸಾಲನ್ನು ನಮ್ಮ ಅಕ್ಕಡಿ ಸಾಲ ಅಂತ ನಾವೇನು ಹೇಳ್ತೀವಿ ರೈತ ಬಂದವರು, ಅದೊಂದು 2 ಸಾಲನ್ನು ತೊಗರಿಯನ್ನು ಹಾಕಿದರೆ ಇದೊಂದು ವೈಜ್ಞಾನಿಗಳು ಹೇಳೋ ಪ್ರಕಾರ ಒಂದು 15-20% 15-20% ರಷ್ಟು ಸೈನಿಕಗಳು ಆ ಹುಳು ಬರೋದು ಆ ತೊಗರಿ ಕಡೆ ಡೈವರ್ಟ್ ಆಗಿಬಿಟ್ಟು ಅದನ್ನು ಕೂಡ ಕಂಟ್ರೋಲ್ ಮಾಡೋದು. ಆ ನಿಟ್ಟಿನಲ್ಲಿ ನಾವು ಕನಿಷ್ಠ ಒಂದು 3,680 ಈ ತೊಗರೆ 4 ಕೆಜಿ ಕಿಟ್ಗಳನ್ನು ಏನು ಕೇಂದ್ರ ಸರ್ಕಾರದಿಂದ ನಮಗೆ ಕೊಟ್ಟಿದ್ದಾರೆ ಫ್ರೀ ವಿತರಣೆಯಾಗಿ. ಈ ಒಂದು ಇಂಟರ್ ಕ್ರಾಪಿಂಗ್ ಮಾಡಬೇಕು, ಬಹು ಬೆಳೆ ಮಾಡಬೇಕನ್ನೋ ಉದ್ದೇಶದಿಂದನೇ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಿಂದ ಮಾಡ್ತೇವೆ. ಅಂತರ ಸಾಲ ಬೇಸಾಯಕ್ಕೆ ಇದು ಎಸ್ ಬರೇ ಮೆಕ್ಕೆಜೋಳ ಒಂದು ಪ್ಲಾಟನ್ನು ಹಾಕ್ಬೇಡಿ, ಅದ್ರ ಬದಲು ಅವರು ಕೊಂಡ್ಕೊಳ್ಳೋದನ್ನು ಬೇಡ, ದುಡ್ಡಿಲ್ಲ, ಫ್ರೀಯಾಗಿ ಒಂದು 4 ಕೆಜಿ ತೊಗರಿ ಕಿಟ್ಟನ್ನು ಕೊಡ್ತಾ ಇದೆ. ಅಂತರ ಬೆಳೆ ಮಾಡ್ಕೊಳ್ಳಿ, ಇದರ ಒಂದು ಅವ್ರ ಅನುಕೂಲ ನೋಡ್ಕೊಳ್ಳಿ, ಒಂದು 4 ಸಾಲು 5 ಸಾಲಿಗೆ ಸಾಲಿಗೆ ಒಂದು 2 ಸಾಲು 1 ಸಾಲು ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅದರ ಅರಿವು ಮತ್ತು ರೋಗ ಬಾಧೆಗಳು ಕಡಿಮೆ ಆಗುವ ದೃಷ್ಟಿಯಿಂದ ಈ ಒಂದು ಯೋಜನೆ ಬಹಳ ಒಂದು ಇಂಪಾರ್ಟೆಂಟ್ ಇದೆ. ಕೃಷಿ ಬೆಳೆಗಳಿಗೆ ಕೆಲವು ಮಣ್ಣಿನಿಂದ ರೋಗಗಳು ಬರ್ತವೆ, ಕೆಲವು ಹವಾಮಾನದಿಂದಲೂ ಸಹಿತ ರೋಗಗಳು ಬರ್ತವೆ, ಇವುಗಳ ಬಗ್ಗೆ ರೈತರಿಗೆ ಯಾವ ರೀತಿ ನೀವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ? ಒಂದು ವೇಳೆ ನೀವು ಹೇಳಿದ್ರೆ ಬೀಜೋಪಚಾರ ರೋಗಗಳನ್ನ ನಿಯಂತ್ರಿಸಬಹುದು ಮತ್ತು ಹವಾಮಾನ ವೈಪರೀತ್ಯಗಳಿಂದ ಬರ್ತಕ್ಕಂತ ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ರೈತರು ಯಾವ ರೀತಿ ಸಜ್ಜಾಗಿರ್ಬೇಕು, ಇಲಾಖೆ ಹೇಗೆ ಸ್ಪಂದಿಸುತ್ತೆ? ಈಗ ನೋಡಿ, ಫಸ್ಟ್ ಆಫ್ ಆಲ್ ಇವು ನಾವು ಈ ಬೀಜೋಪಚಾರನೇ ಬಹಳ ಒಂದು ಮುಖ್ಯವಾದ ಅಂಶ, ಅದನ್ನ ಆಲ್ರೆಡಿ ಅರಿವು ಮೂಡಿಸ್ತಾ ಇದೀವಿ, ಮಾಡಿಸ್ತಾ ಇದ್ದೇವೆ. ಎರಡನೇ ವಿಷಯ, ಈಗ ನೀವು ಹವಾಮಾನ ವೈಪರೀತ್ಯ ಆದಾಗ ಆ ಹವಾಮಾನ ವೈಪರೀತ್ಯ ತಕ್ಕಂಗೆ ರೋಗ ರುಜಿನಗಳು ಬರೋ ಸಹಜ. ಒಬ್ಬರು ಹೊಲದಲ್ಲಿ ಬರ್ತಿದ್ದಿರ್ತದೆ, ಒಬ್ಬರು ಹೊಲದಲ್ಲಿ ಇಲ್ಲ. ಯಾರು ರೈತ ಬಂದವರಲ್ಲಿ ಸ್ವಲ್ಪ ರೋಗದ ಲಕ್ಷಣಗಳು ಎಲೆ ಇದು ಅದು ಏನಾರು ಒಂದು ಸ್ವಲ್ಪ ಆ ಏನು ನಿಮ್ಮ ಬೆಳೆ ಒಂದು ಮಾಡಲ್ ಒಂದೊಂದು ಅದನ್ನು ಕಿತ್ತಿಬಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಾಗಲಿ, ನಮ್ಮ ಸಹಾಯ ಕೃಷಿ ನಿರ್ದೇಶಕರ ಕಚೇರಿ ಆಗಲಿ ನಮ್ಮನ್ನು ಸಂಪರ್ಕಿಸಿದ್ರೆ, ಅಥವಾ ನಮ್ಗೆ ಬಂದು ತೋರಿಸಿ ಹಿಂಗಾಗಿದೆ ಸರ್ ಸ್ವಲ್ಪ ಇದಕ್ಕೆ ಏನು ಔಷಧಗಳು ಬೇಕು ಏನಿದೆ ಅಂತಂದರೆ, ನಾವು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಒಬ್ಬರು ವಿಜ್ಞಾನಿಗಳು ಇರ್ತಾರೆ, ಕೃಷಿ ವಿಜ್ಞಾನಿಗಳು, ಅವ್ರನ್ನ ಸಂಪರ್ಕಿಸಿ ಅವ್ರನ್ನ ಕರೆಸಿಕೊಂಡು ಅವ್ರ ಹೊಲಕ್ಕೆ ಭೇಟಿ ಕೊಟ್ಟು ಅದಕ್ಕೆ ಏನು ಸೂಕ್ತವಾದ ಔಷಧ ಇರ್ಬೋದು, ಏನು ಉಪಚಾರ ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಪ್ರಾತ್ಯಕ್ಷಿಕೆ ತರಬೇತಿಗಳು ಬಹಳ ಅಗತ್ಯ ಇದೆ ಇಲಾಖೆಯಿಂದ ನಿಮ್ಮ ಈ ವರ್ಷದ ಯೋಜನೆಗಳನ್ನು. ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಇದು ಕೂಡ ನಾವು ಯಾವ ತರ ಈಗ ತೊಗರಿ ಕಿಟ್ಗಳ ಬಗ್ಗೆ ಹೇಳಿದೆ, ಅದೇ NFSM ಅಂತ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿ ನಮಗೆ ಈ ವರ್ಷ ಒಂದು ಇಷ್ಟಿಷ್ಟು ಏರಿಯಾ, ಈಗ ನೋಡಿ ನಮ್ಮ ಒಂದು ನಮ್ಮ ಕಮಲಾಪುರ ಹೋಬಳಿಗೆ ಇಷ್ಟು ಒಂದೊಂದು ಹೆಕ್ಟರ್ಗಳನ್ನ ಬೆಳೆಗಳನ್ನ ಪ್ರಾತ್ಯಕ್ಷಿತೆಯಾಗಿ ಕೊಡ್ತಾ ಇದ್ದಾರೆ, ತೊಗರಿ ಬೆಳೆ ಇರ್ಬೋದು, ಜೋಳ, ಮೆಕ್ಕೆಜೋಳ ಬೆಳೆ. ಅದಕ್ಕೆ ನಾವು ಮಿನಿಮಮ್ ಖರ್ಚಿನಲ್ಲಿ ಮ್ಯಾಕ್ಸಿಮಮ್ ಒಂದು ಉತ್ಪಾದನೆ ಹೇಗೆ ತಗೋಬೇಕು ರೈತರು ಅಂತಕ್ಕಂಥದ್ದನ್ನು ಆ ಯೋಜನೆಯಲ್ಲಿ ಮಾಡ್ತೀವಿ, ಪ್ರತ್ಯಕ್ಷತೆ ನಮ್ಮ ಇಲಾಖೆಯಿಂದನೇ ಮಾಡ್ತೀವಿ. ಅದು ಏರಿಯಾ ಫಿಕ್ಸ್ ಆಗಿದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಈ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸರ್, ರೈತರು ತಮ್ಮ ಆಹಾರ ಬೆಳೆಗಳನ್ನ ಬೆಳೆಕೊಳ್ತಾರೆ, ಅದರಲ್ಲಿ ಜೋಳ ಬೆಳೆಕೊಳ್ತಾರೆ, ಭತ್ತಗಳನ್ನೆಲ್ಲ ಬೆಳೆಕೊಳ್ತಾರೆ, ಆದರೆ ಕೆಲವು ಕಡೆಗೆ ನೀರು ಹೆಚ್ಚು ಲಭ್ಯ ಇರ್ತದೆ, ಕೆಲವು ಕಡೆಗೆ ನೀರೇ ಸಿಗೋದಿಲ್ಲ. ಇಂಥ ರೈತರಿಗೆ ಭತ್ತವನ್ನು ಬೆಳಿಬೇಕನ್ನೋದಕ್ಕೆ ಯಾವ ರೀತಿಯ ಪದ್ಧತಿಗಳು ಸಹಾಯಕವಾಗುತ್ತವೆ? ಈ ನಮ್ಮ ವ್ಯಾಪ್ತಿಯಲ್ಲಿ ಈ ಹೊಸಪೇಟೆ ಮತ್ತು ನಮ್ಮ ಕಂಪ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಈ ತಾವು ಕೇಳುವ ಪ್ರಕಾರ ನಮ್ಮ ಭತ್ತವನ್ನು ಬೆಳೆತಕ್ಕಂಥ ಮೇಜರ್ ರೈತರು ಬಹಳಷ್ಟು ರೈತರು ನಮ್ಮ ಕಂಪ್ಲಿ ಭಾಗದಲ್ಲಿ ಬಿಡ್ತಾರೆ. ಕಂಪ್ಲಿ ಭಾಗದಲ್ಲಿ ಈಗಾಗಲೇ ಕೂರಿಗೆ ಬಿತ್ತನೆ ಒಂದು ಡೆಮೋಗಳನ್ನು ಏನು ಮಾದರಿಗಳನ್ನು ಮಾಡಿ ಆಲ್ರೆಡಿ ಹೋದ ವರ್ಷದಿಂದನೇ ಈ ಚಟುವಟಿಕೆ ಪ್ರಾರಂಭ ಆಗಿದೆ. ಇದರಿಂದ ಏನಿಲ್ಲ, ರೈತನಿಗೆ ಈ ಬೆಳೆ ಏನು ಉತ್ಪಾದನೆ ಏನು ಕ್ವಿಂಟಲಲ್ಲಿ ಬರುತ್ತೆ ಇದಕ್ಕೂ ಕೂಡ ಅಷ್ಟೇ ಬರುತ್ತೆ, ಅವನು ಪ್ಲಾಂಟಿಂಗ್ ಮಾಡೋದ್ರಿಂದ ಕೂಡ ಬಹಳಷ್ಟು ಏನು ಡಿಫ್ರೆನ್ಸ್ ಆಗಲ್ಲ, ಬಟ್ ಖರ್ಚು ಬಹಳ ಉಳಿಯುತ್ತೆ ಅಂತಕ್ಕಂಥ ಉದ್ದೇಶ ಇದೆ. ಆದ್ರಿಂದ ಕೂರಿಗೆ ಭತ್ತದ ಬೇಸಾಯದ ಕ್ರಮಗಳಿಂದ ರೈತರಿಗೆ ಯಾವ್ಯಾವ ರೀತಿಯ ಲಾಭಗಳಾಗ್ತವೆ? ಈಗ ನೋಡಿ, ರೈತರು ಸಸಿ ಮಡಿಗಳನ್ನು ಮಾಡಿಬಿಟ್ಟು ಅಲ್ಲಿಂದ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದು ಬಹಳಷ್ಟು ಲೆಬೋರಿಯಸ್ ಥಿಂಗ್, ಅದು ಕಟ್ ಆಗ್ತದೆ ಡೈರೆಕ್ಟ್ ಆಗಿ ಸೋಯಿಂಗ್ ಆಗೋದ್ರಿಂದ. ಮತ್ತು ಇದರಲ್ಲಿ ನೀವು ನೀರಿನ ಬಳಕೆ ಕೂಡ ಮಿತವಾಗಿರ್ತದೆ, ಹೆಚ್ಚಿರಲಿ ಕಡಿಮೆ ಇರಲಿ, ಸೊ ಅದನ್ನು ಕೂಡ ಸಾಕಷ್ಟು ಸಮಯ ಉಳಿತದೆ. ರೀಪ್ಲಾಂಟೇಷನ್ ಅಲ್ಲಿ ಬಹಳಷ್ಟು ದಿವಸಗಳು ತಗೊಂತಾರೆ ಒಂದು ಫೀಲ್ಡ್ ರೆಡಿ ಆಗಬೇಕಾದ್ರೆ, ಇದರಲ್ಲಿ ಅದು ಕೂಡ ಉಳಿತದೆ, ಅರ್ಲಿ ಅವರಿಗೆ ಉತ್ಪಾದನೆಯನ್ನು ಬರ್ತದೆ. ಇದು ಜೂನ್ ಮೊದಲ ವಾರದಿಂದ ಜೂನ್ ಕೊನೆ ವಾರದವರೆಗೆ ಮಾಡಬಹುದು, ಅದು ಸೂಕ್ತ ವಾರ. ಯಾವ್ಯಾವ ತಳಿಗಳು ಸೂಕ್ತ ಈ ಪದ್ಧತಿ? ಈಗ ನೋಡಿ, ಗಂಗಾವತಿ ಸೋನ, RNR 15048, ನೆಲ್ಲೂರು ಸೋನ, ಇವೆಲ್ಲ ಕೂರಿಗೆ ಅಗತ್ಯ ಇದೆ. ಮತ್ತು ಇದು ಈಗ ಸಂಬಂಧಪಟ್ಟಂಗೆ ತಾವು ಇಲ್ಲಿ ನೋಡಿದ್ರೆ ಈ ಭಿತ್ತಿ ಪತ್ರಗಳನ್ನು ನಾವು ಮಾಡಿಸಿದ್ದೇವೆ, ಇದರ ಸಂಪೂರ್ಣ ವಿವರ ಕೂಡ ಆ ಭಿತ್ತಿ ಪತ್ರದಲ್ಲಿದೆ. ರೈತ ಬಾಂಧವರು ಕೂಡ ಆ ಭಿತ್ತಿ ಪತ್ರ ನೋಡಿಕೊಂಡು ಮತ್ತನ್ನ ಉಪಯೋಗಿಸಿ ಹೆಚ್ಚು ಹೆಚ್ಚು ಈ ಕೂರಿಗೆ ಭತ್ತ ಬೇಸಾಯಕ್ಕೆ ಒಲಿಬೇಕು ಹೋಗ್ಬೇಕು ಅಂತ ನನ್ನ ಮನವಿ ಮಾಡ್ತೇನೆ. ಈ ಕೂರಿಗೆ ಭತ್ತದ ಬೇಸಾಯ ಕ್ರಮಗಳಲ್ಲಿ ರೋಗ ಬಾಧೆಗಳು ನಿಯಂತ್ರಣ ಸಾಧ್ಯತೆ ಇದೆಯಾ? ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಈಗ ನೀವು ಬೀಜೋಪಚಾರ ಕೂಡ ಮಾಡಿರ್ತೀವಿ. ಮಾಮೂಲು ರೋಗಗಳು ಬಂದರೆ ಏನು ಇವರು ಟ್ರಾನ್ಸ್ಪ್ಲಾಂಟಿಂಗ್ನಲ್ಲಿ ಏನು ಸಸಿ ಮಡಿಯಲ್ಲಿ ಮಾಡ್ತಾರೆ ಅದೇ ಥರ ಔಷಧಿಗಳನ್ನು ಬಳಸಿದ್ರೆ ಸಾಕು. ಸರ್, ಈಗ ಇದರಿಂದ ಈ ಕೂದಲೆ ಭತ್ತದ ಬೇಸಾಯ ಕ್ರಮಗಳಿಂದ ಒಟ್ಟು ಲಾಭಗಳು ಏನೇನಾಗ್ತವೆ ರೈತರಿಗೆ? ತಾವು ಕೇಳೋದು ಒಳ್ಳೆ ಪ್ರಶ್ನೆ. ಇದರಿಂದ ನೋಡಿ, ಬೀಜ ಉಳಿತಾಯ, ಒಂದು ಎಕರೆಗೆ 10-15 kg ಬೀಜ ಉಳಿತದೆ, ಇದು ಒಂದು ಉಳಿತಾಯ. ಎರಡನೇದು ನೀರಿನ ಉಳಿತಾಯ, 1 acre 25-25% ನೋಡಿ, 100 liter ನೀರಲ್ಲಿ ನೀವು 70 liter ನೀರಿನಲ್ಲಿ ಉಳಿತದೆ. ಸೊ ಅಷ್ಟು ನೀರು. ಇನ್ನೊಂದು, ನಮ್ಮ ರೈತ ಬಾಂಧವರಿಗೆ ಒಂದು ಮನಿ ಮಾಡ್ತೀನಿ, 3-4 inch ಬೋರ್ ಬಿದ್ದ ಸರ್ ಅಂತ ಹೇಳ್ತಿರ್ತಾರೆ, ಒಳ್ಳೆ ನೀರು ಇರ್ತದೆ, ಅದನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಹೊರತು ಅದು ಐತೆ ಅಂತೇಳಿ ಬೇಗನೆ ಏನನ್ನ ಹತ್ರ ಇಷ್ಟೊಂದಲ್ಲ ಕೋಟಿ ದುಡ್ಡದ ಅಂತ ಒಮ್ಮೆ ಖರ್ಚು ಮಾಡ್ತಾರೆ. ಆ ಥರ ನೀರು ಕೂಡ ಭಾಳ ಅಮೂಲ್ಯ. ಈಗ 500-600 feet ಹೋದ್ರೂ ನಿಮ್ಗೆ ನೀರು ಸಿಗಲ್ಲ, ಆದ್ದರಿಂದ ಮಿತ ಬಳಕೆ ಆಗ್ತದೆ. ಮೂರನೇದು ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಆಗ್ತದೆ ಅದು. ಆಮೇಲೆ ಖರ್ಚು ಕಡಿಮೆ ನೋಡ್ರಿ, ಭಾಳ ಮುಖ್ಯ, ಅತಿ ಮುಖ್ಯವಾದ, 1 acre 8,000-10,000 rupees ನಿಮಗೆ ಉಳಿತಾಯ ಆಗ್ತದೆ. ಸೊ ಈಗ ನೀವು 5 acre ಇದ್ರೆ ಮಿನಿಮಮ್ 50,000 rupees ಉಳಿತಾಯ ಅಂತಂದ್ರೆ ಅದು ಒಂದು ಒಳ್ಳೆ ಒಂದು ಹಣನೆ, ರೈತರಿಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಬಹುದು. ಫಲವತ್ತತೆ ಯಾಕಂತಂದ್ರೆ ಪಡ್ಲಿಂಗ್ ಒಂದೇ ಇರ್ತದೆ, ಡೈರೆಕ್ಟ್ ಆಗಿ ಅದು ಮೆಷಿನ್ ಮಾಡೋದ್ರಿಂದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕ್ರಿ, ಯಾವ ಫರ್ಟಿಲೈಸರ್ ಹಾಕಿದ್ರು ನೀಟ್ ಅದು ಭೂಮಿಯೊಳಗೆ ಸೇರ್ಕೊಂಡ್ಬಿಟ್ಟು ಉತ್ತಮ ಬೆಳೆ ಬರಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಈ ನಾಟಿ ಪದ್ಧತಿಯಿಂದ ಏನು ನೀವು ಮಾಡ್ತೀರಿ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಇಳುವರಿ ಕೂಡ ಬರ್ತದೆ. ಆದ್ದರಿಂದ ನಿಮ್ಮ ರೇಡಿಯೋ ಈ ಮಾಹಿತಿ ಮೂಲಕ ನಾನು ಇನ್ನೊಂದು ಸಲ ಮನವಿ ಮಾಡಿಕೊಡ್ತೀನಿ. ಕೂರಿಗೆ ಭತ್ತದ ಬೇಸಾಯ ಕ್ರಮಗಳು ನಮ್ಮಲ್ಲಿ ಸಾಕಷ್ಟು ಮಾಹಿತಿನೂ ಕೊಡ್ತೀವಿ, ಇದಕ್ಕೆ ವಿಜ್ಞಾನಿಗಳು ಭಾಳ ಪ್ರೋತ್ಸಾಹ ಕೊಡ್ತಾರೆ, ಇದನ್ನು ಆದಷ್ಟು ಅಳವಡಿಸಕ ಪ್ರಯತ್ನ ಮಾಡ್ರಿ ಅಂತ. ಸರ್ ಒಳ್ಳೇದು ಸರ್, ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕಿಸಾನ್ವಾಣಿ ಗ್ರಾಮ ಪಂಚಾಯತ್ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ನಿಮ್ಮ ಇಲಾಖೆಯಿಂದ 2021 ಮತ್ತು 2022 ಸಾಲಿನಲ್ಲಿ ಕೈಗೊಂಡಿರ್ತಕ್ಕಂಥ ಎಲ್ಲ ಯೋಜನೆಗಳ ಬಗೆಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಕೃಷಿ ಇಲಾಖೆಯ ಯೋಜನೆ ಮತ್ತು ಗುರಿ ಉದ್ದೇಶ ಈ ಕುರಿತು ಹೊಸಪೇಟೆಯ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಸ್ಬಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳೋಣ ಅರುಣ್ ನಾಯಕ್ ಅವರಿಂದ ಕುಸುಬೆ ಮತ್ತು ಹುಣಸೆ ನಿರ್ವಹಣೆ ಕುರಿತು ರೈತರಿಗೆ ಸಲಹೆಗಳನ್ನು. ಕುಸುಬೆಯು ಒಂದು ಮುಳ್ಳಿನ ತಳಿ. ಈ ಕಾರಣದಿಂದ ಒಕ್ಕಣೆಗೆ ಕೃಷಿ ಕಾರ್ಮಿಕರು ಸಿಗದೇ ಇರೋದ್ರಿಂದ ಕುಸುಬೆ ಬೆಳೆಯ ಕಟಾವು ರೈತರಿಗೆ ಒಂದು ಸಮಸ್ಯೆಯಾಗಿದೆ. ಅದಕ್ಕಾಗಿ ಈ ಬೆಳೆಯ ಕ್ಷೇತ್ರ ಈ ಹಿಂದಿನ ದಶಕದಲ್ಲಿ ಅತಿ ಕಡಿಮೆ ಆಗುತ್ತಾ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಸರು, ಸೋಯಾವರೆ, ಉದ್ದು, ಕಡಲೆ ಹಾಗೂ ಗೋಧಿ ಬೆಳೆಗಳನ್ನು ಕಟಾವು ಮಾಡಲು ಬಳಸುವ ಯಾಂತ್ರೀಕೃತ ಕಟಾವು ಒಕ್ಕಣೆ ಯಂತ್ರಗಳನ್ನೇ ತಾಂತ್ರಿಕ ಹೊಂದಾಣಿಕೆ ಮಾಡೋದ್ರಿಂದ ಕುಸುಬೆಯನ್ನು ಕೂಡ ಕಟಾವು ಮಾಡಲಿಕ್ಕೆ ಉಪಯೋಗಿಸಬಹುದು. ಇದರಿಂದ ಎಣ್ಣೆಕಾಳಿನ ಮಾರುಕಟ್ಟೆಯ ಗುಣಲಕ್ಷಣಗಳಿಗೆ ಮತ್ತು ಬೆಳೆಗೆ ಯಾವುದೇ ಹಾನಿಯಾಗುವುದಿಲ್ಲ ಹಾಗೂ ಒಟ್ಟು ಕಟಾವಿನ ಖರ್ಚನ್ನು 40-50% ಕಡಿಮೆ ಮಾಡುವುದು. ಈಗಾಗಲೇ ಖಾಸಗಿ ಕಟಾವು ಯಂತ್ರಗಳು ಎಲ್ಲ ಪ್ರದೇಶಗಳಲ್ಲೂ ಲಭ್ಯ. ಇದಲ್ಲದೆ ಕೃಷಿ ಇಲಾಖೆಯವರು ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳು ಸಹಯೋಗದೊಂದಿಗೆ ಪ್ರತಿ ತಾಲೂಕು ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಾಡಿಗೆ ಮೇಲೆ ಕಟಾವು ಯಂತ್ರಗಳ ಸೌಲಭ್ಯ ಒದಗಿಸಿದ್ದು ಅದರ ಸದುಪಯೋಗವನ್ನು ರೈತರು ಪಡೆಯಬಹುದಾಗಿದೆ. ಈ ಬೆಳೆಯು ಅತ್ಯಂತ ಆಳವಾದ ತಾಯಿ ಬೇರುಗಳನ್ನು ಹೊಂದಿರುವುದರಿಂದ ನೀರು ಮತ್ತು ಪೋಷಕಾಂಶಗಳನ್ನು ಭೂಮಿಯ ಆಳವಾದ ಪದರಗಳಿಂದ ಹೀರಿಕೊಂಡು ಒಣ ಪ್ರದೇಶಗಳಲ್ಲಿಯೂ ಉತ್ತಮವಾಗಿ ಬೆಳೆಯುವುದಷ್ಟೇ ಅಲ್ಲದೆ ಬರಗಾಲದಲ್ಲಿಯೂ ಹೊಂದಿಕೊಂಡು ಬದುಕಬಲ್ಲ ಬೆಳೆಯಾಗಿದೆ. ಅತ್ಯಲ್ಪ ಮಳೆ ಬೀಳುವ ಪ್ರದೇಶದಲ್ಲಷ್ಟೇ ಅಲ್ಲದೆ ಅನಿಯಮಿತ ಬೆಳೆ ಹಂಚಿಕೆಯಲ್ಲಿ ಕೂಡ ಇತರ ಬೆಳೆಗಳಿಗೆ ಹೋಲಿಸಿದರೆ ಚೆನ್ನಾಗಿ ಬೆಳೆಯಬಲ್ಲದು. ಹೆಚ್ಚುತ್ತಿರುವ ಜಾಗತಿಕ ತಾಪಮಾನದಿಂದ ಬದಲಾಗುತ್ತಿರುವ ವಾತಾವರಣ ಹಾಗೂ ಪುನರಾವರ್ತಿತವಾಗಿ ಸಂಭವಿಸುತ್ತಿರುವ ಬರಗಾಲ ಸನ್ನಿವೇಶಗಳಲ್ಲಿ ಬರ ನಿಗ್ರಹಿಸುವ ಗುಣಲಕ್ಷಣ ಹೊಂದಿರುವ ಈ ಬೆಳೆಯು ಯಾಂತ್ರೀಕೃತ ಕಟಾವು ಬೇಸಾಯ ಪದ್ಧತಿಯಲ್ಲಿ ಮುಂಬರುವ ವರ್ಷಗಳಲ್ಲಿ ಒಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹುಣಸೆ ಕೃಷಿಯ ಕುರಿತು ಕೆಲವೊಂದು ಮಾಹಿತಿ. ಅರೆ ಉಷ್ಣವಲಯ ಹುಣಸೆ ಬೆಳೆಯಲಿಕ್ಕೆ ತುಂಬ ಸೂಕ್ತ ಪ್ರದೇಶ ಕರ್ನಾಟಕ, ಆಂಧ್ರಪ್ರದೇಶ, ಬಿಹಾರ, ಒರಿಸ್ಸಾ ಮತ್ತು ತಮಿಳುನಾಡು ರಾಜ್ಯಗಳು ಅತಿ ಹೆಚ್ಚು ಹುಣಸೆಯನ್ನು ಬೆಳೀತಿವೆ. ಇದಕ್ಕೆ ಅವಶ್ಯವಿರುವ ಮಳೆಯ ಪ್ರಮಾಣ 500-1500 mm ಆಗಿದೆ. ಸಮುದ್ರ ಮಟ್ಟದಿಂದ 100-1000 meter ಎತ್ತರದ ಪ್ರದೇಶದವರೆಗೆ ಚೆನ್ನಾಗಿ ನೀರು ಬಸಿದು ಹೋಗುವ ಎಲ್ಲ ಮಣ್ಣುಗಳಲ್ಲಿ ಇದನ್ನು ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ಇನ್ನು ತಳಿಗಳು. PKM-1 ಇದು ಬಲು ಮುಂಚಿತವಾಗಿ ಕಾಯಿ ಬಿಡಬಲ್ಲ ತಳಿ.